ಆಮೇಲೆ ಇದಕ್ಕೆ ಒಂದು ಪ್ಲಾಸ್ಟಿಕ್ ದಾರವನ್ನು ಸುತ್ತೀವಲ್ಲ, ಇದರ ಬಗ್ಗೆ ಹೇಳಿಗೆ. ಇತ್ತೀಚೆಗಂತೂ ಗಮ್ ಟೇಪ್ಗಳು ಕೂಡ ಬಂದಿದ್ದಾವೆ, ಇದು ಸುಲಭ ಆಗ್ತದ ಹೇಗೆ? ಇಲ್ಲ, ಗಮ್ ಟೇಪ್ ಸುತ್ತುವಂತದ್ದು ತಪ್ಪು ಮಾಹಿತಿ. ಗಮ್ ಟೇಪ್ ಸುತ್ತುವ ಅವಶ್ಯಕತೆ ಇಲ್ಲ, ಯಾಕಂತ ಹೇಳಿದ್ರೆ ಗಮ್ ಟೇಪ್ ಸುತ್ತುವುದರಿಂದ ಕಸಿ, ಒಂದು ವೇಳೆ ಕಸಿ ಜಾಯಿಂಟ್ ಆಗ್ತದೆ, ಸಕ್ಸಸ್ ಆಗ್ತದೆ. ಆದರೂ ಗಮ್ ಟೇಪ್ ಅನ್ನು ಮತ್ತೆ ಬಿಡಿಸಲಿಕ್ಕೆ ತುಂಬಾ ಕಷ್ಟ, ಅದರಲ್ಲಿ ಗಂಟು ಬೀಳುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಅದಕ್ಕೆ ನಾವು ಮಾಮೂಲಿಯಾಗಿ ತೊಟ್ಟೆಗಳನ್ನ, ಈಗ ನಾವು ಸಾಮಾನುಗಳನ್ನ ತರುವಂತಹ 2 ಕೆಜಿಯ ತೊಟ್ಟೆಗಳು, 3 ಕೆಜಿಯ ತೊಟ್ಟೆಗಳು ಅಂತ ಇರುತ್ತದೆ, ಅದನ್ನೇ ಹರಿದು ಅದರ ಮೂಲಕ ಕಟ್ಟುವುದರ ಮೂಲಕವೂ ಕೂಡ ಬಹಳ ಸುಲಭವಾಗಿ ಕಸಿಯನ್ನು ಕಟ್ಟಬಹುದು. ಆಮೇಲೆ ಈಗ ತಾಯಿ ಗಿಡದ ಆಯ್ಕೆ ಮಾಡಿಕೊಳ್ಳುವಂತಹದ್ದು ಕೂಡ ಬಹಳಷ್ಟು ಮುಖ್ಯ ಅಂತ ಹೇಳಿರಿ. ಅದು ಈಗ ಹಲಸಿನದಲ್ಲಿ ಆಗಬಹುದು ಅಥವಾ ಮಾವಿನ ಮರದಲ್ಲಿ ಆಗಬಹುದು, ಈ ಸಯಾನ್ ಅಂತ ಹೇಳ್ತೀವಿಲ್ಲ ತುದಿ ಭಾಗ, ಅದರ ಒಂದು ಪೂರ್ವ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಅಂದ್ರೆ, ಕಸಿ ಕಟ್ಟುವ ಗಿಡಗಳನ್ನು ನಾವು ತಯಾರು ಮಾಡುವಾಗ ಅದಕ್ಕೆ ಸರಿಯಾದಂತಹ ತಿಂಗಳುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಚಳಿ ಇರುವಂತಹ ಸಮಯದಲ್ಲಿ ನಾವು ಕಸಿ ಕಟ್ಟಿದ್ರೆ ಮಳೆಗಾಲದಲ್ಲಿಯೂ ಆಗುವುದಿಲ್ಲ, ಅದು ನಿಮಗೆ ಯಶಸ್ಸನ್ನು ಕಾಣುವುದು ತುಂಬಾ ಕಮ್ಮಿ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಹಿಂದಿನ ಕಾಲದಲ್ಲಿ ರಸಗೊಬ್ಬರಗಳನ್ನು ಬಳಸಿ ಗಿಡಗಳನ್ನು ಮಾಡ್ತಾ ಇದ್ರು, ಆದರೆ ನಾವು ಇವಾಗ ಏನು ಅಂತ ಹೇಳಿದ್ರೆ ಸೆಗಣಿ ನೀರಿನ ಮೂಲಕವೋ ಆದಷ್ಟು ಸಾವಯವ ವಸ್ತುಗಳನ್ನು ಬಳಸಿಕೊಂಡು ಗಿಡವನ್ನು ಸೊಕ್ಕಿ ಬರುವ ಹಾಗೆ ನೋಡಿಕೊಳ್ಳಬೇಕು. ಸೊಕ್ಕಿ ಬರುವ ಹಾಗೆ ನೋಡಿಕೊಂಡು ಅದು ನಿಮಗೆ ಅಕ್ಟೋಬರ್ ಚಳಿಯ ನಂತರ, ಸಾಮಾನ್ಯವಾಗಿ ಜನವರಿ ಫೆಬ್ರವರಿಯ ತಿಂಗಳ ನಂತರ, ನಮಗೆ ಏಪ್ರಿಲ್ ತಿಂಗಳವರೆಗೂ ಕೂಡ ಕಸಿ ಕಟ್ಟುವುದರ ಮೂಲಕವಾಗಿ ಅದು ಯಶಸ್ಸನ್ನು ಕಾಣಬಹುದು. ಆಮೇಲೆ ಈಗ ಇದಕ್ಕೆ ಒಂದು ನೆರಳು ಮನೆ ಅಥವಾ ಒಂದು ಏನು ಶೇಡ್ ನೆಟ್ ಹಾಕುವಂತಹದ್ದಾಗಬಹುದು ಅಥವಾ ಮರದ ಅಡಿಯಲ್ಲಿ ಇಡುವಂತಹದ್ದಾಗಬಹುದು, ಇದರ ಒಂದು ಅವಶ್ಯಕತೆ ಏನು? ಒಂದ್ಸರಿ ಕಸಿ ಕಟ್ಟಿದ ನಂತರ ಈ ಗಿಡಗಳ ನಿರ್ವಹಣೆ ಹೇಗೆ ಮಾಡಬೇಕು? ಕಸಿ ಕಟ್ಟಿದ ನಂತರ ಅದಕ್ಕೆ ಒಂದು ಶೇಡ್ ನೆಟ್ ಅಂತ ಬರುತ್ತದೆ ಇವಾಗ ನೆರಳು, ಆ ನೆರಳನ್ನ ಮಾಡಿ ಅಥವಾ ಮರದ ಅಡಿಯಲ್ಲಿ ಇಡಬಹುದು. ಆದ್ರೆ ಮಳೆಗಾಲ ಎಲ್ಲಿಯಾದರೂ ಮಳೆ ಬಂದ್ರೆ ಅದು ಸಮಸ್ಯೆಗಳಾಗ್ತದೆ. ಅದಕ್ಕೆ ಬೇಕಾಗಿ ನಾವು ಯಾವುದೇ ಒಂದು ಸೋಗೆಗಳ ಚಪ್ಪರಗಳ, ಇವಾಗ ಬೇಕಾದಷ್ಟು ಅಡಿಕೆ ಮರ ಇದ್ದವರೇ ಇರುವುದು, ಹಾಗಾಗಿ ಸೋಗೆಗಳ ಚಪ್ಪರಗಳ ಮೂಲಕವಾಗಿ ಅದನ್ನ ಆ ಬಿಸಿಲಿನಿಂದ ತಪ್ಪಿಸಬೇಕು. ಯಾಕೆಂದ ಹೇಳಿದ್ರೆ ಬಿಸಿಲು ಹೊಡೆಯುವುದರ ಮೂಲಕವಾಗಿ ನಾವು ಕಸಿ ಕಟ್ಟಿದ ನಂತರ ಅದಕ್ಕೆ ಒಂದು ಕವರ್ ಅನ್ನ ಮಾಡ್ತೇವೆ. ಅದು ಯಾಕೆಂತ ಹೇಳಿದ್ರೆ ಅದರಲ್ಲಿರತಕ್ಕಂತಹ ಮಾಯಿಶ್ಚರ್ಗಳು ಹೊರಗೆ ಹೋಗಬಾರದು ಅಂತ. ಸೂರ್ಯನ ಬೆಳಕು ನೇರವಾಗಿ ಗಿಡದ ಮೇಲೆ ಬಿದ್ದರೆ ನಾವು ಕಸಿ ಕಟ್ಟಿದಂತಹ ಪ್ರತಿ ಗೆಲ್ಲುಗಳು ಕೂಡ ಸಾಯ್ತವೆ. ಅದಕ್ಕೆ ಬೇಕಾಗಿ ಅದರ ಮಾಯಿಶ್ಚರ್ ಹೊರಗೆ ಹೋಗಬಾರದು ಅಂತ ಹೇಳೋ ದೃಷ್ಟಿಯಿಂದ ಅದಕ್ಕೆ ಒಂದು ಕವರನ್ನು ಮಾಡ್ತೇವೆ. ಕವರನ್ನು ಮಾಡಿ ಆ ನೆರಳಲ್ಲಿ ಇಡುವುದರ ಮೂಲಕವಾಗಿ ಒಂದು ಏನು ಅಂತ ಹೇಳಿದ್ರೆ, ನಿಮಗೆ ನೀರು ಕೊಡುವಂತದ್ದು ಕೂಡ ನೆರಳಲ್ಲಿ ಇಡುವ ಕೂಡ ಇಟ್ಟಿರುವ ಕಾರಣವಾಗಿ 2 ದಿವಸಕ್ಕೊಮ್ಮೆ ನೀರು ಕೊಟ್ಟರು ಸಾಕಾಗ್ತದೆ. ಹಾಗೆ ಬಿಸಿಲಿನ ಬೇಗೆಯಿಂದ, ಸೂರ್ಯನ ಕಿರಣಗಳಿಂದ ಕಸಿ ಕಟ್ಟಿದ ಗೆಲ್ಲು ಸಾಯದ ಹಾಗೆ ಕಾಪಾಡಲಿಕ್ಕೂ ಆಗ್ತದೆ. ಆ ಮೂಲಕವಾಗಿ ನಾವು ನೆರಳಲ್ಲಿ ಇಡುವ ಮೂಲಕವಾಗಿ ಅದು ಹೆಚ್ಚಾಗಿ ಯಶಸ್ಸಾಗುವ ಹಾಗೆ ನೋಡಿಕೊಳ್ಳಬಹುದು. ಹೂವಿನ ಗಿಡದಲ್ಲಿ, ಅದರಲ್ಲೂ ವಿಶೇಷವಾಗಿ ದಾಸವಾಳದಲ್ಲಿಯೂ ಕೂಡ ನೀವು ಕಸಿಯನ್ನ ಕಟ್ಟಿದಿರಿ, ಇದರ ಬಗ್ಗೆ ಹೇಳಿ, ಅದರ ಒಂದು ವಿಶೇಷತೆ ಏನು? ದಾಸವಾಳದ ವಿಶೇಷತೆ ಅಂತ ಹೇಳಿದ್ರೆ, ಈಗ ನಿಜವಾಗಿ ಆದರೆ ದಾಸವಾಳದ ಗೆಲ್ಲುಗಳನ್ನು ಹಾಕಿದ್ರೂ ಕೂಡ ಬೇರು ಬರುತ್ತದೆ. ಸರಿಯಾದಂತಹ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಹಾಕಿದರೆ ಅದು ಬರ್ತದೆ. ಈಗ ಅದಲ್ಲದೆ ಬೇರೆ ಬೇರೆ ವಿಧಾನಗಳಲ್ಲಿ ದಾಸವಾಳದ ಗೆಲ್ಲುಗಳನ್ನು ತಯಾರು ಮಾಡಿ ಇದು ಮಾಡ್ತಾರೆ. ಆದರೆ ನಾವು ಕಸಿ ಕಟ್ಟುವುದರ ಮೂಲಕ ವಿಶೇಷತೆಗಳು ಏನು ಅಂತ ಹೇಳಿದ್ರೆ, ಒಂದೇ ಮರದಲ್ಲಿ, ಅದು ಮಾವಿಗಿರಬಹುದು ಅಥವಾ ನಿಮ್ಮ ಹಲಸಿನ ಗಿಡಕ್ಕಿರಬಹುದು ಅಥವಾ ಹೂವಿನ ಗಿಡಗಳಿರಬಹುದು, ಒಂದೇ ದಾಸವಾಳದ ಗಿಡಗಳಲ್ಲಿ 3-4 ದಾಸವಾಳಗಳು ಅರಳುವ ಹಾಗೆ ಮಾಡಬಹುದು. ಬೇರೆ ಬೇರೆ ಜಾತಿಯ ದಾಸವಾಳಗಳು, ಬೇರೆ ಬೇರೆ ಬಣ್ಣದ ದಾಸವಾಳಗಳು, ಅದನ್ನು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರುತ್ತದೆ ಹಾಗೆ ಮಾಡಿದ್ರೆ. ಈ ದಾಸವಾಳ ಕಸಿ ಕಟ್ಟುವ ಬಗ್ಗೆ ಪ್ಯಾಚ್ ಗ್ರಾಫ್ಟಿಂಗ್ ಅಂತ ಮಾಡ್ತಿರಲ್ಲ, ಇದ್ರ ಬಗ್ಗೆ ಹೇಳಿ. ಅದು ಯಾವುದೇ ಗ್ರಾಫ್ಟ್ ಮಾಡಿದ್ರೂ ಕೂಡ ದಾಸವಾಳದಲ್ಲಿ ಸಕ್ಸಸ್ ಆಗ್ತೇವೆ ನಾವು. ಯಾಕೆಂತ ಹೇಳಿದ್ರೆ, ನಿಮಗೆ ಕಣ್ಣು ಕಸಿಯನ್ನು ಮಾಡಬಹುದು, ಗ್ರಾಫ್ಟಿಂಗ್ ಅನ್ನು ಮಾಡಬಹುದು, ಸೈಡ್ ಗ್ರಾಫ್ಟಿಂಗ್ ಅನ್ನು ಮಾಡಬಹುದು. ಅದರ ಮೂಲಕವಾಗಿ ಖಂಡಿತವಾಗಿಯೂ ಅದು ದಾಸವಾಳ ಅಂತ ಹೇಳುವಂತದ್ದು ಮಾಮೂಲಾಗಿ ನಾವು ಎಲ್ಲಿಯ ಬೇಲಿಯ ಬದಿಯಲ್ಲಿ ನೆಟ್ಟರು ಕೂಡ ಬದುಕುವಂತ ಗಿಡ. ಹಾಗಾಗಿ ಅದರಲ್ಲಿ ನಿಮಗೇನು ಅಂತ ಹೇಳಿದ್ರೆ, ನಾವು ಬೇಲಿಯ ಬದಿಯಲ್ಲಿ ನೆಡುವಂತಹ ಗಿಡಗಳು ದೊಡ್ಡದಾಗಿ ದಾಸವಾಳ ಆಗ್ತದೆ. ಆದರೆ ನಾವು ಕಸಿ ಕಟ್ಟುವುದರ ಮೂಲಕವಾಗಿ ಕುಬ್ಜ ಜಾತಿಯಲ್ಲಿ ನಿಮಗೆ ದಾಸವಾಳಗಳನ್ನು ಕಂಡುಕೊಳ್ಳಬಹುದು ಮತ್ತು ತುಂಬಾ ಹೂವುಗಳ ಬರುವ ಹಾಗೆ ಮಾಡಬಹುದು. ಕಸಿ ಗಿಡಗಳನ್ನು ನಾಟಿ ಮಾಡುವಂತಹದ್ದು ಮತ್ತು ಅನಂತರದ ನಿರ್ವಹಣೆ, ಇಲ್ಲಿ ಏನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು? ಕಸಿ ಗಿಡಗಳನ್ನು ನಾಟಿ ಮಾಡುವಾಗ ನಾನು ಆಗ ಹೇಳಿದ ಹಾಗೆ ಬೇಕಾದ ರೀತಿಯಲ್ಲಿ ಸೊಕ್ಕಿ ಬರುವ ಹಾಗೆ ಅದನ್ನು ನೋಡಿಕೊಳ್ಳಬೇಕು. ಅದು ತಾಯಿ ಗಿಡದಲ್ಲೇ ಶಕ್ತಿ ಇಲ್ಲ ಅಂತಾದ್ರೆ ಕಸಿ ಕಟ್ಟುವಂತದ್ದು ಯಶಸ್ಸನ್ನ ಕಾಣುವುದಿಲ್ಲ. ಇನ್ನು ಆ ಮೇಲಿನ ನಿಯಂತ್ರಣ ಏನು ಅಂತ ಹೇಳಿದ್ರೆ, ನಿರ್ವಹಣೆ ಯಾವ ರೀತಿ ಅಂತ ಹೇಳಿದ್ರೆ, ನಮಗೆ ಕಸಿ ಕಟ್ಟಿದ ನಂತರ ಅದು

ಸಾಲಿನ ಎರಡೂ ದಿಕ್ಕಿನಲ್ಲಿ ಗದ್ದೆಯನ್ನ ಹಿಂದೆ ಮುಂದೆ ಉಜ್ಜುವುದರಿಂದ ಸಣ್ಣ ಸಣ್ಣ ಕಳೆಗಳು ಮಣ್ಣಿನಲ್ಲಿ ಸೇರಿ ಗೊಬ್ಬರವಾಗುವುದರಲ್ಲಿ ಮಣ್ಣು ಸರಳವಾಗಿ ಉಸಿರಾಟಕ್ಕೆ ಅನುಕೂಲವಾಗಿ ಬೇರಿನ ಬೆಳವಣಿಗೆ ಅನುಕೂಲವಾಗುತ್ತದೆ. ಜೊತೆಗೆ ಹೆಚ್ಚಿನ ತೆಂಡೆ ಬರುವುದಕ್ಕೆ ಸಹಾಯವಾಗುತ್ತದೆ. ಕೃಷಿ ಮಾಹಿತಿ ಕೇಳಿದರೆ ಕೇಳುಗರೆ, ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಳೆ ಅಡಿಕೆ ಕ್ವಿಂಟಾಲಿಗೆ 49,000 ರೂಪಾಯಿಯಿಂದ 51,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 47,000ರಿಂದ 50,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 28,000ರಿಂದ 43,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲಿಗೆ 7,800ರಿಂದ 11,000, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 18,000ರಿಂದ 24,000 ರೂಪಾಯಿ, ಎರಡನೇ ವರ್ಗ 1,000ಕ್ಕೆ 15,000ರಿಂದ 16,000, ಅಕ್ಕಿ ಬೆಳ್ತಿಗೆ ಕ್ವಿಂಟಾಲಿಗೆ 2,600ರಿಂದ 2,800, ಕಟ್ ಸಾಂಬಾರ್ ಕ್ವಿಂಟಾಲಿಗೆ 2,500ರಿಂದ 2,750, ಐಆರ್8 ಕ್ವಿಂಟಾಲಿಗೆ 2,300ರಿಂದ 2,550 ರೂಪಾಯಿ, ಭತ್ತ ಕ್ವಿಂಟಾಲಿಗೆ 1,750ರಿಂದ 1,850 ರೂಪಾಯಿ, ಬೆಲ್ಲ ಹಳದಿ ಕ್ವಿಂಟಾಲಿಗೆ 3,900ರಿಂದ 4,000 ರೂಪಾಯಿ, ಕೆಂಪು ಕ್ವಿಂಟಾಲಿಗೆ 3,700ರಿಂದ 3,800, ಕಪ್ಪು ಕ್ವಿಂಟಾಲಿಗೆ 3,900ರಿಂದ 4,000 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 20,000ರಿಂದ 22,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 37,000ರಿಂದ 39,500 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 9,500ರಿಂದ 10,500 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 1,800ರಿಂದ 2,600 ರೂಪಾಯಿ, ಕದಳಿ ಕ್ವಿಂಟಾಲಿಗೆ 2,200ರಿಂದ 2,700, ಗಾಳಿ ಕ್ವಿಂಟಾಲಿಗೆ 1,400ರಿಂದ 1,600, ನೇಂದ್ರ ಕ್ವಿಂಟಾಲಿಗೆ 2,000ರಿಂದ 2,800 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಈಗ ಭಕ್ತಿಗೀತೆ. ಎಂಟಿ ಸೆಲ್ವನಾರಾಯಣ ಹಾಡಿರುವ ಜಗನ್ನಾಥದಾಸರ ಕೀರ್ತನೆ. ಶ್ರೀರಾಘವೇಂದ್ರ ನಿಮ್ಮ ಚಾರು ಚರಣವ, ಶ್ರೀರಾಘವೇಂದ್ರ ನಿಮ್ಮ ಚಾರು ಚರಣವ, ಸಾರಿದ ಶರಣ ಮಂದಾರ ಕಗುಣವ, ಶ್ರೀರಾಘವೇಂದ್ರ ನಿಮ್ಮ ಚಾರು ಚರಣವ, ಸಾರಿದ ಶರಣ ಮಂದಾರ ಕಗುಣವ, ಘೋರ ಭವನದಿ ತಾರಿಸು ಕರುಣದಿ, ಘೋರ ಭವನದಿ ತಾರಿಸು ಕರುಣದಿ, ಸೂರಿ ಸುಧೀಂದ್ರ ಕುಮಾರ ಉದಾರ, ಸೂರಿ ಸುಧೀಂದ್ರ ಕುಮಾರ ಉದಾರ, ಶ್ರೀರಾಘವೇಂದ್ರ ನಿಮ್ಮ ಚಾರು ಚರಣವ, ಸಾರಿದ ಶರಣ ಮಂದಾರ ಕರುಣವ. ಮುನಿರಾಯ ನಿಮ್ಮ ಪಾದ ಮನರುಹ ಧ್ಯಾನ, ಪ್ರಣವ ಸುಸ್ತವನ ಅರ್ಚನೆ ಮಾಡ್ಬನಾನ, ಜನರ ವಾಂಚಿತ ವೀವ ಗುಣಗಣ ಪೂರ್ಣ ಜ್ಞಾನ ಧನವ ಪಾಲಿಸನಗೆ ಕ್ಷಣ ನಿನ್ನಾಧೀನ, ಮನುಜನ ಪ್ರತಿದಿನ ದಣಿ ದಣಿಸುವುದು, ಮನುಜನ ಪ್ರತಿದಿನ ದಣಿ ದಣಿಸುವುದು, ಘನವೇ ಗುರು ಪಾವನತರ ಚರಿತ, ಘನವೇ ಗುರು ಪಾವನತರ ಚರಿತ, ಶ್ರೀರಾಘವೇಂದ್ರ ನಿಮ್ಮ ಚಾರು ಚರಣವ, ಸಾರಿದ ಶರಣ ಮಂದಾರ ಕರುಣವ. ಮೂಲ ರಾಮನ ಪಾದ ಕೀಲಾಲ ಜಮಧೂಪ ಬಾಲನ ಭಿನ್ನ ಪಲ್ಲಾಲಿಸೋ ಮುನಿಪ ತಾಳಲಾರೆನು ತಾಪತ್ರಯದ ಸಂತಾಪ ಕೇಳೋ ವಿಮಲ ಜ್ಞಾನ ಶೀಲ ಸ್ವರೂಪ ಭೂಲಲನ ಪತಿ ಕೋಲನಂದಿನಿ ಭೂಲಲನ ಪತಿ ಕೋಲನಂದಿನಿ ಕೂಲಗವರ ಮಂತ್ರಾಲಯ ನಿಲಯ